आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಯಂತ್ರಧಾರೆ ಈ ವಿಷಯವಾಗಿ ಅಂಕೋಲಾ ತಾಲೂಕಿನ ರಾಘವೇಂದ್ರ ಎಸ್ ಬಳಲೆ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ HB ರಾಮಡಿಗಿ. ಈಗ ರಾಘವೇಂದ್ರ ಹನುಮಂತ ನಾಯಕ್ ಅವರಿದ್ದಾರೆ. ಇವತ್ತು ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥವರು ಮತ್ತು ಒಬ್ಬ ಯುವಕರಾಗಿ ಕೃಷಿಯೊಳಗೆ ಎಷ್ಟೆಲ್ಲ ಲವಲವಿಕೆಯಿಂದ ಮಾಡಲಿಕ್ಕೆ ಸಾಧ್ಯ ಅವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಹನುಮಂತ ನಾಯ್ಕ್. ನಮಸ್ಕಾರ ರಾಘವೇಂದ್ರ ಹನುಮಂತ ನಾಯ್ಕ್ ಅವರು. ನಮಸ್ತೆ ಸರ್. ಎಷ್ಟು ಭೂಮಿ, ಏನೇನು ಬೆಳೀತಾ ಇದ್ದೀರಿ? ನಮ್ಮದು 6 ಎಕರೆ 28 ಗುಂಟೆ ಜಾಗ ಉಂಟು. ಅದರಲ್ಲಿ ನಾವು ಭತ್ತ ಮತ್ತು ಕಬ್ಬು, ಬಾಳೆ, ತೆಂಗು, ಮಾವು ಮತ್ತು ಗೇರು, ಅಡಿಕೆ ಮತ್ತು ಮಿಶ್ರ ಬೆಳೆಗಳು, ಕಾಳುಮೆಣಸು ಅವೆಲ್ಲವನ್ನು ಬೆಳೀತೇವೆ. ಅಂದರೆ ಇತ್ತೀಚೆಗೆ, ಅಂದರೆ ಒಂದು 10 ವರ್ಷದ ಹಿಂದೆ, ಇತ್ತೀಚಿನಿಂದ. ಅದಕ್ಕಿಂತ ಮುಂಚೆ? ಅದಕ್ಕಿಂತ ಮುಂಚೆ ನಾನು 2001 ಇಸ್ವಿಯಿಂದ ನಮ್ಮ ಜಮೀನು ಬರಡು ಭೂಮಿಯಾಗಿತ್ತು. ಅಂದರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಯಾಗಿತ್ತು, ನೀರಾವರಿ ಇರಲಿಲ್ಲ. ಅದರ ನಂತರ ನಾನು BSNL ಆಫೀಸಿಗೆ ಸೇರಿದವಾಗ 10 ವರ್ಷ ದುಡಿಮೆ ಮಾಡಿದೆ. ನನಗೆ ಅದರಲ್ಲೇನು ಫಲ ಕಾಣಲಿಲ್ಲ ಟೆಂಪರರಿಯಾಗಿ. ಅದರ ನಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ನಂತರ 2000 ರೂಪಾಯಿ ಒಂದು ಕೆರೆ ತೆಗಲಿಕ್ಕೆ ಅನುದಾನವನ್ನು ಕೊಟ್ಟರು. ಆ 2000 ರೂಪಾಯಿನ ತಗೊಂಡು ಒಂದು ಕೆರೆ ಹೊಡೆದಾಗ ನಂಗೆ ಸ್ವಲ್ಪ ನೀರು ಸಿಕ್ತು. ಕೃಷಿ ಹೊಂಡ ತೆಗಿಲಿಕ್ಕೆ. ಅದರಿಂದ ನಂದು ಕೃಷಿಯ ಬಗ್ಗೆ ಹೆಚ್ಚಿನ ಉತ್ತೇಜನ ಬಂದು ನನಗೆ ಸ್ಟಾರ್ಟ್ ಆಯಿತು. ಅಂದರೆ ಮೂಲ ಕಾರಣ ಏನಿದ್ದಕ್ಕೆ, ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ನಮ್ಮ ಕೃಷಿಗೆ ಉತ್ತೇಜನ ಕೊಟ್ಟದ್ದು. ನಾನು ಒಂದು ಕೃಷಿ ಕುಟುಂಬದ ಹೆಣ್ಣು ಮಗಳನ್ನು ಮದುವೆಯಾಗಿದ್ದೆ ಮೂಲ ಕಾರಣ. ಅಂದರೆ ಅವ್ರ ಮನೆಯಲ್ಲಿ ಹಿಂದೆ ಮೂಲತಃ ಅವ್ರ ತಂದೆ ತಾಯಿಯವರಿಂದಲೂ ಕೃಷಿ ಇತ್ತು. ನಮ್ಮದು ಖಾಲಿ ಭತ್ತ ಬೆಳೆಯುವ ಭೂಮಿ ಮಾತ್ರ ಇತ್ತು. ಅಂದರೆ ಭತ್ತದಲ್ಲಿ ಏನೇ ಬೆಳೆದರೂ ಅದು ನಮ್ಮ ಜೀವನಕ್ಕೆ ಸಾಕಾಗ್ತಾ ಇರಲಿಲ್ಲ. ಊಟ ಮಾಡೋದು ಅಷ್ಟು ಇದು ಮಾಡ್ಬೋದು ಬಿಟ್ಟರೆ ಅದಕ್ಕೆ ಮತ್ತೆ ಸಾಕಾಗ್ತಾ ಇರಲಿಲ್ಲ. ಆ ಕಾರಣದಿಂದ ನಾನು ಪ್ರೈವೇಟಲ್ಲಿ ಜಾಬ್ ಮಾಡ್ತಾ ಇರುವಾಗ ಅದರನ್ನು ನನಗೆ ಅಷ್ಟು ಮನಸ್ಸಿಗೆ ಇದಾಗದೇ ಕೃಷಿಯ ಬಗ್ಗೆ ಹೆಚ್ಚಿನ ಒಲವು ತೋರಬೇಕಾಯಿತು. ಅದಕ್ಕೆ ಮೂಲ ಕಾರಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇಷ್ಟೆಲ್ಲ ಐಡಿಯಾ ಹೇಗೆ ಬಂತು ನಿಮಗೆ? ನಮಗೆ ಐಡಿಯಾ ಹೇಗೆ ಬಂತು ಅಂತೇಳಿದರೆ, ಇದಕ್ಕೆ ಧರ್ಮಸ್ಥಳ ಗ್ರಾಮ ನಮಗೆ ಬ್ಯಾಂಕ್ನಲ್ಲಿ 10-15 ಸಾವಿರ ಸಾಲ ಕೊಡ್ತಾ ಇರಲಿಲ್ಲ ಮೂಲ ಕಾರಣ. ಅಂದರೆ ನಾವು ಜಮೀನು ಬರಡು ಭೂಮಿಯಾಗಿತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರ್ಕೊಂಡ ನಂತರ ನಿಮಗೆ ಕೃಷಿಗೆ ಯೋಗ್ಯ ಪರಿವರ್ತನೆ ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೋಸ್ಕರ ನಾವು ನಿಮಗೆ ಸಾಲ ಕೊಡ್ತೇವೆ, ನೀವು ದುಡಿಬೇಕು, ದುಡ್ದಾರನ್ನು ತೀರಿಸಬೇಕು ಅನ್ನೋದನ್ನು ನಮಗೆ ಹೇಳಿದರು. ಆವಾಗ ನಮಗೆ ಧರ್ಮಸ್ಥಳದ ಇದರಿಂದ ನಮಗೆ 15,000 ರೂಪಾಯಿ ಸಾಲ ಸಿಕ್ತು. ಆ 15,000 ಸಾಲದಿಂದ ನಾವು ಇವರು 2,000 ಕೃಷಿ ಹೊಂಡಕ್ಕೆ ಅನುದಾನ ಕೊಟ್ಟದ್ದು. ಆ 15,000 ಸಾಲ ಎಲ್ಲ ಸೇರಿ ನಾವೊಂದು ನೀರನ್ನು ಮಾಡಿಕೊಂಡು, ನಮ್ಗೆ ಕುಡಿಲಿಕ್ಕೂ ನೀರಿರಲಿಲ್ಲ, ಆ ಥರ ಭೂಮಿಯಾಗಿತ್ತು. ಅದರ ನಂತರ ಅದರನ್ನು ನಾವು ಗಿಡ ನೆಟ್ಕೊಂಡು ಅದರ ನಮ್ಮ ಕೃಷಿನೂ ಬೆಳೀತಾ ಹೋಗ್ತದೆ. ಮತ್ತು ಅಡಿಕೆ ಗಿಡವನ್ನು ಕೊಟ್ಟರು ಫಸ್ಟ್. ಅಡಿಕೆ ಗಿಡದ ಮಧ್ಯೆ ಬಾಳೆ ಹಾಕಿದ್ವಿ. ಅದ್ರ ಬಗ್ಗೆ ಕೃಷಿ ಅಂದರೆ ಹಸಿರು. ಅಂದರೆ ನನ್ನ BSNL ಆಫೀಸನ್ನು ಪ್ರೈವೇಟಾಗಿ ಬಿಟ್ಟ ನಂತರ ನನ್ನ ಕೃಷಿ ಭೂಮಿಯಾಗಿ ಸಂಪೂರ್ಣ ಕೃಷಿ ಘಟಕವಾಗಿ ಪರಿವರ್ತನೆ ಮಾಡೋಕ್ಕೂ ನನ್ನೊಂದು ಬಯಕೆ ಇತ್ತು. ಅಂದರೆ ನಾನು ಮದುವೆಯಾದ ಹೆಣ್ಣು ಹುಡುಗಿ ನಮ್ಮ ಕೃಷಿ ಕುಟುಂಬದಿಂದ ಬಂದವಳು, ಅವರ ಮನೆಯಲ್ಲಿ ಇದ್ದಂಥ ಕೃಷಿಯನ್ನೇ ನಾನು ಮಾಡಬೇಕಂತೇಳಿ ನನಗೆ ಇದ್ದಾಳೆ. ಹೌದಲ್ಲ, ಅಭಿವೃದ್ಧಿ ಮಾಡಬೇಕಾಗಿತ್ತು ಅಂದರೆ ಕೆಲವಷ್ಟು ತಾಕುಗಳನ್ನು ನೋಡಬೇಕಾಗತ್ತೆ, ಸುತ್ತಮುತ್ತ ಏನು ಬೆಳೆದಿದ್ದಾರೆ ನೋಡಬೇಕಾಗತ್ತೆ. ಇಲ್ಲಿ ಬರೀ ಭತ್ತ ಬೆಳಿಲಿಕ್ಕೆ ಮಾತ್ರ ಸಾಧ್ಯ, ತೋಟಗಾರಿಕಾ ಬೆಳೆ ಬೆಳಿಲಿಕ್ಕೆ ಆಗಲ್ಲ, ಇಂಥವೆಲ್ಲ ಕಲ್ಪನೆಗಳು ಇರ್ತವೆ. ಅದನ್ನು ಸ್ಟಡಿ ಮಾಡಿ ಬೇರೆದವ್ರ ತೋಟ ನೋಡಿ ಅಳವಡಿಸ್ಕೊಳ್ಳೋದು, ಅಥವಾ ಅಧಿಕಾರಿಗಳನ್ನು ಅಥವಾ ವಿಜ್ಞಾನಿಗಳನ್ನು ಭೇಟಿಯಾಗುವುದು, ಅಥವಾ ಪ್ರಗತಿಪರ ರೈತರನ್ನು ಭೇಟಿಯಾಗುವುದು, ಇವು ತಿಳ್ಕೊಳ್ಳೋದು ಹಂಗೇನು ಮಾಡಿದ್ರೆ. ನಾವು ಕೃಷಿ ಮೇಳಕ್ಕೆ ಹೋಗ್ತಾ ಇದ್ವಿ, ಧಾರವಾಡ ಅಥವಾ ಮೂಡುಬಿದ್ರೆ ಕೃಷಿ ಮೇಳ ಆಗ್ತಿತ್ತು. ಕೃಷಿ ಮೇಳಕ್ಕೆ ಹೋಗಿ ಭೇಟಿ ಕೊಡುವಂಥದ್ದು ಮೇನು. ಮತ್ತು ಮೇನ್ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ತರಬೇತಿ ಇದಕ್ಕೆಲ್ಲ ಕಳಿಸ್ತಿದ್ರು ನಮಗೆ, ಕೃಷಿ ಇದಕ್ಕೆಲ್ಲ ಪ್ರವಾಸ ಮಾಡ್ತಿದ್ರು. ಅದೊಂದು. ಮತ್ತು ಮೇನ್ ಅಂದರೆ ನಾನು ಪ್ರೈವೇಟಲ್ಲಿ ಜಾಬಿನಲ್ಲಿ ಇದ್ದಾವಾಗ ನಾನು ಈ ಕಾರ್ಮಿಕ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೆ. ಆವಾಗ ನಾನು ಉತ್ತರ ಕನ್ನಡ ಉತ್ತರ ಕರ್ನಾಟಕ ಎಲ್ಲ ಕಡೆ ಓಡಾಡ್ತಾ ಇದ್ದೆ. ಆವಾಗ ನಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋರು ನೋಡಿ ನಮ್ಗೆ ಖುಷಿ ಅನಿಸ್ತಾ ಇತ್ತು. ಅಂದರೆ ನಾವು ಖಾಲಿ ಈ ವಯಸ್ಸಿನಲ್ಲಿ ನನಗೆ 20-21 ವರ್ಷದ ಟೈಮಿಗೆ ನಾನು ಖಾಲಿ ಆಫೀಸ್ನಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಲ್ಲ, ಇದು ನನಗೆ ಯೋಗ್ಯವಲ್ಲ ಅನಿಸ್ತಾ ಇತ್ತು. ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಿದ್ರೆ ಜನರೊಟ್ಟಿಗೆ ಕೆಲಸ ಮಾಡ್ಬೋದು, ಅದಕ್ಕೆ ಆಫೀಸ್ನಲ್ಲಿ ಪ್ರೈವೇಟಾಗಿ ಕುತ್ಕೊಂಡು ನಾನು ಕೆಲಸ ಮಾಡೋದಕ್ಕಿಂತ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋದು ನನಗೆ ಒಳ್ಳೇದು ಅನಿಸ್ತಾ ಇತ್ತು. ಹಾಗೆ ನಾನು ಕೃಷಿಯ ಬಗ್ಗೆ ಹೆಚ್ಚಿನ ಆಲೋಚನೆ ಮಾಡಿ ಯಾವ ಭೂಮಿಗೆ ಯಾವುದು ಸೂಕ್ತ ಅಂತ ಹೇಳೋದಕ್ಕೆ ತಿಳ್ಕೊಂಡು ಅದನ್ನು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ತೆಂಗು ಮತ್ತು ಬಾಳೆ ಹಾಕಿದ್ರಿ? ತೆಂಗು, ಬಾಳೆ ಮತ್ತು ಅಡಿಕೆ. ಅಡಿಕೆ ಮತ್ತೆ ಕಬ್ಬು, ಗೇರು, ಭತ್ತ, ಕಾಳುಮೆಣಸು, ಇಷ್ಟೆಲ್ಲ ಬಹು ಬೆಳೆ ಯಾಕೆ ಹಾಕ್ಬೇಕು ಅನಿಷ್ಟು ನನಗೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಅಡಿಕೆಗೆ ರೇಟ್ ಇದೆ, ಮುಂದೊಂದು ದಿವಸ ಅಡಿಕೆ ರೇಟ್ ಹೋಗ್ಬೋದು. ನಮ್ಮ ಜೀವನಕ್ಕೆ ಕನಿಷ್ಠವಾಗಿ ಜೀವನ ಸಾಗಿಸುವಂಥ ಒಂದು ಎರಡು ಬೆಳೆ ವಿಫಲವಾದರೂ ಒಂದು 4 ಬೆಳೆಯಲ್ಲಾದರೂ ನಮಗೆ ಆದಾಯ ಬರಬೇಕನ್ನೋದು ನನ್ನ ಮನಸ್ಸಿಗೆ, ನನ್ನ ತಿಳುವಳಿಕೆ ಇತ್ತು. ಈಗ 6 ಬೆಳೆಯಿಂದನೂ ಬರುತ್ತೋ ಅಥವಾ 4 ಬೆಳೆಯಿಂದ ಬರುತ್ತೋ? ಎಲ್ಲ ಬೆಳೆಯಿಂದ ಬರ್ತಾ ಇದೆ ಈಗ ಸದ್ಯ. ಈಗ ಎಲ್ಲ ಬೆಳೆಗೂ ಚೆನ್ನಾಗಿ ರೇಟ್ ಇದೆ, ಕಾಳುಮೆಣಸಿಗೆ ರೇಟ್ ಇದೆ, ಕಬ್ಬಿಗೆ ಬೆಲ್ಲಕ್ಕೆ ರೇಟ್ ಇದೆ. ಭತ್ತ ಊಟಕ್ಕೆ ಸಾಕೋಕೆ ಅಷ್ಟೇ ಮಾಡೋದು, ನಾವು ವಾಣಿಜ್ಯ ಬೆಳೆಯಾಗಿ ಮಾಡೋದಿಲ್ಲ, ಮಾರಾಟ ಮಾಡೋದಿಲ್ಲ. ಅದ್ರ ಹುಲ್ಲು ನಮ್ಮ ದನಗಳಿಗೆ ಮೇವಿಗೆ ಆಗ್ತದೆ. ಮತ್ತು ಮೇನ್ ಅಂತ ಹೇಳಿದರೆ ನಮಗೆ ಗೇರು, ಅಂದರೆ ಏನೂ ಖರ್ಚಿಲ್ಲದ ಬೆಳೆ, ಅದು ನೀರು ಹಾಕ್ಬೇಕಂದಿಲ್ಲ. ಆ ಥರ ಅಂದರೆ ಮಳೆಗಾಲದಲ್ಲಿ ನೀರು ಹಾಕೊಂಡು ಕಡೆಗೆ ಇದಾಗ್ತದೆ, ಬೇಸಿಗೆಗಾಲದಲ್ಲಿ ಹೋಗ್ಬಿಟ್ಟು ಇದು ಗೇರು ಬರ್ತದೆ. ಅದನ್ನು ಒಂದು 2 ನಾವು ಕಲೆಕ್ಟ್ ಮಾಡ್ಕೊಂಡೆ, ತಿಂಗೆ ಸಂಗ್ರಹಣೆ ಮಾಡ್ಕೊಂಡು ಮಾರಾಟ ಮಾಡಿದರೆ. ಈಗ ಅಡಿಕೆದು ಹಂಗೆ, ಅಡಿಕೆ ನಿರಂತರವಾಗಿ ಈಗ ಒಂದು 2-3 ವರ್ಷ ಆಯಿತು ಫಲ ಬರಲಿಕ್ಕೆ ಹಾಗೆ ಅಷ್ಟೇ. ಈಗ ಕಾಳುಮೆಣಸು ಬರ್ತಾ ಇದೆ, ಬಾಳೆ ಬರ್ತಾ ಇದೆ. ಬಾಳೆ ಉಪಬೆಳೆ ಅಂತ ಹೇಳಿದರೆ ನಾವು ಮಧ್ಯೆ ಎಲ್ಲಿ ಬೇಕಾದ್ರೆ ಬೆಳ್ಕೊಳ್ಬೋದು, ಅದು ನಿರಂತರವಾಗಿ ಆದಾಯ ಬರುವಂಥದ್ದು. ನಾವೀಗ ಹೊರಗಡೆ ನಮ್ಮ ಮಗಳನ್ನು ಭೇಟಿಯಾಗಲಿಕ್ಕೆ ನಾವು ಅಂಕೋಲ ಹೋಗ್ತೀವಿ, ಹೋಗುವಾಗ ನಮ್ಮ ಗಾಡಿಯಲ್ಲೇ ನಾವು ಹಾಕೊಂಡು ಹೋಗ್ತೀವಿ 1 ಕ್ವಿಂಟಲ್ ಬಾಳೆಕಾಯಿ. ಆವಾಗ ನಮಗೆ 2,500 ರೂಪಾಯಿ ಸಿಕ್ತು, ಒಂದು ವಾರಕ್ಕೆ ಒಂದು ಹೋದವಾಗ 2,500 ರೂಪಾಯಿ ಸಿಕ್ಕಿದಾಗ 500 ರೂಪಾಯಿ ನಮ್ಮದು ಗಾಡಿದೆ ಡೀಸೆಲ್ ಖರ್ಚಾದರೂ, 500 ರೂಪಾಯಿ ನಮ್ಮದು ಇತರೆ ಖರ್ಚಾದರೂ, 1,500 ರೂಪಾಯಿ ಉಳಿತದೆ. ಅದಕ್ಕಾಗಿ ಬಾಳೆಯನ್ನು ಮೇಲೂ ಬೆಳಿಬೇಕನ್ನು. ಈಗ ಅದು ಮುಖ್ಯ ಬೆಳೆನೇ ಆಗಿದೆ ಇವತ್ತು? ಹೌದು, ಬಾಳೆ ಮತ್ತು ತೆಂಗು ಅಡಿಕೆ ಮುಖ್ಯ ಬೆಳೆಯಾಗಿದೆ, ಕಬ್ಬು ಭತ್ತ. ಹಾಗಾಗಿ ನಿಮ್ಮ ಆದಾಯದ ಮೂಲ ಜಾಸ್ತಿ ಆದಮೇಲೆ ಮುಂಚಿನಕ್ಕಿಂತ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತೇಳಿ ಅನಿಸ್ತಾ ಇದೆಯಾ? ಹೌದು, ಮುಂಚಿನಕ್ಕಿಂತ ಚೆನ್ನಾಗಿದ್ದೀನಿ ಅನಿಸ್ತಾ ಇದೆ ನಾನು. ನಾನು ಮತ್ತು ಯಾವುದೇ ಜನರ ಮನೆಗೆ ನಮ್ಮ ತಮ್ಮದಿರೆಲ್ಲ ಜಾಬ್ ಇದ್ದಾರೆ ಎಲ್ಲ ಇದ್ದಾರೆ, ನಾನು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಅಂದರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು ಬೇಕಂದರೆ. ಆದರೆ ನನಗೊಂದು ಖುಷಿ ಏನಿದೆ, ಅವ್ರಿಗಿಂತ ನಾನು ನೆಮ್ಮದಿಯಲ್ಲಿದ್ದೀನಿ ಕೃಷಿ ಮಾಡಿಕೊಂಡು. ಯಾಕೆ ನೆಂಟರು ಬರ್ತಾರೆ, ನಾನು ಫ್ರೀ ಇರ್ತೀನಿ, ಕರ್ಕೊ ಬರ್ಲಿಕ್ಕೆ ಹೋಗ್ತೀನಿ. ಈಗ ನೀವು ಅಕಸ್ಮಾತ್ ಯಾರು ಬರ್ತಾರೆ ಇಂಥ ಕಡೆ ಬರ್ರಿ ಅಂತ ಹೇಳ್ತಾರೆ, ಕರೀತಾರೆ. ಅವಾಗ ನಾವು ಹೋಗ್ಲಿಕ್ಕೆ ಫ್ರೀ ಇರ್ತೀನಿ. ಮನೆಯಲ್ಲಿ ನಿರಂತರವಾದ ಕೆಲಸ ಇದೆ. ಈ ಕೊರೋನಾದಂಥ ರೋಗ ಬಂದಾವಾಗೂ ನಾವು ಮನೆಯಲ್ಲಿ ನಾವು ಆರಾಮಾಗಿ ನೆಮ್ಮದಿಯಿಂದ ಇದ್ದೀವಿ, ಕುತ್ಕೊಳ್ಳಿಕ್ಕೆ ಇಲ್ಲ ಅಂದರೆ ಟೈಮ್ ಇಲ್ಲ. ನಮ್ಮದು ಒಂಥರ ಹಿಂಗೆ ಕೆಲಸದ ಥರನೇ ಒಂಥರ ಇದಿರ್ತದೆ. ಅಂದರೆ ನೌಕರಿ ಇದ್ದವ್ರು ಹೆಂಗೆ ಕೆಲಸ ಮಾಡ್ತಾರೆ, ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸ ಮಾಡ್ತಾ ಇರ್ತೀವಿ ಮನೇಲಿ, ತೋಟದಲ್ಲಿ. ಈ ತೋಟದ ಬೆಳೆ ಹಾಕಿದಾಗ, ಇಷ್ಟು ಬೆಳೆ ವೈವಿಧ್ಯತೆ ಇದ್ದಾಗ ನಮಗೆ ಅಲ್ಲಿ ಕೆಲಸ ಜಾಸ್ತಿ ಆಗುತ್ತೆ, ಆಳು ಜಾಸ್ತಿ ಬೇಕಾಗುತ್ತೆ, ಹಂಗೇನು ಅನ್ಸುತ್ತೆ? ನನಗೆ ನಮ್ಮ ಮನೆಯಲ್ಲಿ ಈಗಾಗಲೇ ತೋಟದ ಕೆಲಸಕ್ಕೋಸ್ಕರ 3-4 ಜನ ಇದ್ದಾರೆ. ಅಂದರೆ ನಾನು ಕೆಲಸವನ್ನು ಹೆಂಗೆ ಕೆಲಸಗಾರನ ಆಯ್ಕೆ ಮಾಡ್ತೇನೆ ಕೇಳಿದ್ರೆ, ಜೀವನಕ್ಕೋಸ್ಕರ ಯಾರಿಗೆ ಕೆಲಸ ಬೇಕೋ ಅವ್ರು ಮಾತ್ರ ಬರಬೇಕು ನನ್ನ ಕೆಲಸಕ್ಕೆ. ನನ್ನ ಕೆಲಸದಿಂದ ಕೆಲಸ ಮಾಡ್ಕೊಂಡು ದುಶ್ಚಟ ಮಾಡಿ ಹಾಳು ಮಾಡೋ ಅಂತ ನಾನು ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಮತ್ತು ನನ್ನ ಮನೆಯಲ್ಲಿ ಕೆಲಸಕ್ಕೆ ಬಂದರೆ ಅವ್ರ ಕುಟುಂಬನೂ ಉದ್ಧಾರ ಆಗಬೇಕು. ಆ ರೀತಿಯಾಗಿ ನಾನು ಒಂಥರ ಕೆಲಸದವ್ರನ್ನ ಆಯ್ಕೆ ಮಾಡ್ಕೊತೇನೆ. ನಿರಂತರ ಕೆಲಸ ಕೊಡ್ತೀರೋ? ನಿರಂತರವಾಗಿ ಕೆಲಸ ಕೊಡ್ತೇನೆ, ನಿರಂತರವಾಗಿ ಕೆಲಸ ಕನಿಷ್ಠ ಅಂದರೂ 1-10 ಕೆಲಸ ಕೊಡ್ತೇನೆ. ಹೌದು, 10 ಏನು ಅಷ್ಟು ಬೇಕಾಗತ್ತಾ? ಬೇಕಾಗ್ತದೆ, ಅಷ್ಟು ಬೇಕಾಗ್ತದೆ. ಅಂದರೆ ಸಾಮಾನ್ಯವಾಗಿ ನಮ್ದು ಕಬ್ಬನ್ನು ಮಾಡೋ ಕೆಲಸದಿಂದ ಇರ್ತದೆ, ಅಡಿಕೆ ಇದು ಇರ್ತದೆ, ಅಡಿಕೆ ಮಾಡೋ ಕೆಲಸ, ಅದಕ್ಕೆ ಗೊಬ್ಬರ ಹಾಕೋದಿರ್ತದೆ, ಮಣ್ಣು ಮಾಡೋದು, ಎಲ್ಲ ನಿರಂತರವಾಗಿ ಕೆಲಸ ಇರ್ತದೆ. ರೈತನಿಗೆ ಕೆಲಸ ಇಲ್ಲ ಅನ್ನುವ ದಿನ ಇಲ್ಲ. ನಾವು ಕೆಲಸವನ್ನು ಕಡಿಮೆ ಮಾಡಿ ಬೇರೆ ಕಡೆ ಹೋಗ್ಬೇಕೇನೆ ಬಿಟ್ಟರೆ ಕೆಲಸ ಇಲ್ಲ ಅಂತ ಇಲ್ಲ. ಕೃಷಿ ಜೊತೆಗೆ ಕೃಷಿಗೆ ಪೂರಕವಾದಂಥ ಬೇರೆ ಉಪಕಸುಬುಗಳು ಕೂಡ ಇದಾವೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇಂಥವೆಲ್ಲ. ಹೈನುಗಾರಿಕೆನೂ ಇದೆ. ಹೈನುಗಾರಿಕೆಯನ್ನು ನಾವೇನು ಮಾಡ್ತೀವಿ, ನಮಗೆ ಬೇಕಾದ ಒಂದು 4 ಆಕಳಿದೆ ನಮ್ಮದು. 4 ಎಲ್ಲವೂ ನಿರಂತರವಾಗಿ ಒಂದೇ ಸಲ ಹಾಲು ಕೊಡೋದಿಲ್ಲ. ಒಂದು ಬಾಯಿವನ್ನು ಕೊಡ್ತಾ ಹೋಗ್ತೇವೆ. ಅವು ನಮ್ಮ ಮನೆಗೇ ಬಳಸ್ಕೊಳ್ತೀವಿ ಹಾಲನ್ನು. ನಮ್ಮ ಮನೆ ಜಾಯಿಂಟ್ ಫ್ಯಾಮಿಲಿ, 10 ಇದ್ದೀವಿ. 10 ದಿವಸಕ್ಕೆ 3-4 ಹಾಲು ಬೇಕಾಗ್ತದೆ ನಮ್ಮದೇ ಹಾಲು. ಅದರ ನಾವು ನಮ್ಮ ಸ್ವಂತ ಇದಕ್ಕೋಸ್ಕರ ಮಾತ್ರ ಬಳಸ್ಕೊಳ್ತೀವಿ, ಮಾರಾಟ ಮಾಡೋದಿಲ್ಲ. ಮತ್ತು ಅದರಿಂದ ನಮ್ಮ ಗೊಬ್ಬರ ಸಿಗ್ತದೆ ಕೃಷಿಗೆ, ಮುಖ್ಯವಾಗಿ ನಮಗೆ ಕಾಂಪೋಸ್ಟ್ ಗೊಬ್ಬರ ಸಿಗ್ತದೆ ಹೈನುಗಾರಿಕೆ. ಹಂಗಂತ ಹೇಳಿದ್ರೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತೀವಿ. ಕೋಳಿ ಸಾಕಾಣಿಕೆ ಮಾರಾಟ ಮಾಡ್ತೀವಿ ಎಲ್ಲಾದರೂ ಸ್ವಲ್ಪ, ಒಂದು 10,000 ವರ್ಷಕ್ಕೆ. ಉಳಿದದನ್ನು ನಾವೇ ಬಳಸ್ಕೊಳ್ತೀವಿ, ಮೊಟ್ಟೆ ಮತ್ತು ಮಾಂಸವನ್ನು. ಅಂದರೆ ಮೊಟ್ಟೆಗಾಗಿ ಸಾಕೋದು ಅಥವಾ ಮಾಂಸಕ್ಕಾಗಿ? ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಎರಡಕ್ಕೂ ಸಾಕು. ಹೌದು, ಎರಡಕ್ಕೂ ಸಾಕ್ತೇವೆ. ಮತ್ತು ಅದರದ ಕೋಳಿ ಗೊಬ್ಬರವನ್ನ ಕೃಷಿಗೆ ಬಳಸ್ತೀವಿ, ಕೃಷಿಗಾಗಿ ಬಳಸ್ತೀವಿ. ಸಗಣಿ ಗೊಬ್ಬರ ಸಿಕ್ತು, ಕೋಳಿ ಗೊಬ್ಬರನೂ ಸಿಕ್ತಿದೆ. ಕೋಳಿ ಗೊಬ್ಬರ ಜಾಸ್ತಿ ಸಿಗೋದಿಲ್ಲ, ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಕ್ವಿಂಟಲ್ ಸಿಗ್ಬೋದು ಅಷ್ಟೇ. ಅಷ್ಟೇ ಅಷ್ಟೇ. ಕೋಳಿ ಎಷ್ಟು ಹಂಗಾದ್ರೆ? ಕೋಳಿ ಒಂದು 20-30 ಕೋಳಿ ಅಷ್ಟೇ ಇರ್ತದೆ. ಅಷ್ಟೇ ಅಷ್ಟೇ. ನಾಟಿ ಕೋಳಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ಸುತ್ತಾ? ದೊಡ್ಡ ಪ್ರಮಾಣದಲ್ಲಿ ಮುಂದೆ ಮಾಡ್ಬೇಕು ಅನಿಸ್ತಾ ಇದೆ, ಆದರೆ ನೋಡ್ಬೇಕು ಈಗ ವಾತಾವರಣ ಮತ್ತೆ ಇದ್ರ ಬಗ್ಗೆ ಅಲ್ಲವ. ಅಂದರೆ ನಮ್ಮ ಹಳ್ಳಿಯಲ್ಲಿ ಮಾಡಿದರೆ ಮಾರ್ಕೆಟಿಂಗ್ ಅದಿದ್ದೆಲ್ಲ ಸಮಸ್ಯೆ ಇದೆ, ಮತ್ತೆ ನಮ್ದಿಲ್ಲಿ ಈಗ ಘಟ್ಟದ ಮೇಲೆ ಬೆಳೆದಂಗೆ ಇಲ್ಲಿ ಬೆಳೆಸ್ಲಿಕ್ಕೆ ಆಗುದಿಲ್ಲ ನಾವು ಕೋಳಿಯನ್ನು. ಅಂದರೆ ಅಲ್ಲಿ ವಾತಾವರಣ ಮತ್ತೆ ಅಲ್ಲಿ ಕೆಮಿಕಲ್ ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ. ನಾವು ಅದನ್ನು ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಮಗೆ. ನಮಗೇನಿದ್ರು ನ್ಯಾಚುರಲ್ ಫುಡ್ ಅನ್ನು ಕೊಡಬೇಕು ಜನರಿಗೆ ಆದಷ್ಟು, ನಮ್ಮ ಕೈಲಿ ಆದಷ್ಟು. ಅಂದರೆ ಆರೋಗ್ಯ ದೃಷ್ಟಿಯಿಂದ ಜೇನು ಏನು ಸಾಕ್ತೀರಿ? ಜೇನು ಸಾಕಾಣಿಕೆ ಮಾಡ್ತಾ ಇಲ್ಲ ಸರ್. ಜೇನು ಸಾಕಾಣಿಕೆ ಮಾಡಲಿಕ್ಕೆ ನಾನಿನ್ನೂ ಇದು ಮಾಡಲಿಲ್ಲ. ನಾವೊಂದು ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನಿರಂತರವಾಗಿ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು. ನಾವಿದೆ ಅನ್ನೋದಕ್ಕೋಸ್ಕರ ಒಂದು ಎರಡು ಮಾಡ್ಕೊಂಡ್ರೆ ಅದರಿಂದ ನಮಗೇನು ಲಾಭ ಇಲ್ಲ. ಹಂಗಂತೇಳಿ ಒಂದೆರಡನ್ನು ನಾನು ಮಾಡ್ಬೋದು, ಆದರೆ ಅದರಿಂದ ಏನು ಲಾಭ ಇಲ್ಲ, ಮನೆಗೆ ಬಳಸ್ಕೊಳ್ಳಿಕ್ಕಷ್ಟೇ. ಸರಿ, ಅದು ತಿಳ್ಕೊಂಡು ಮಾಡ್ಬೋದು, ಮತ್ತೆ ಅದು ಲಾಭದಾಯಕ ಕೂಡ. ಲಾಭದಾಯಕ ಕೂಡ ಹೌದು, ಅದು ಲಾಭದಾಯಕನೂ ಹೌದು, ಮತ್ತೆ ಅದರಿಂದ ಜನರಿಗೆ ಕೆಲಸನೂ ಸಿಗ್ತದೆ, ಒಬ್ಬೊಬ್ಬರಿಗೆ ಕೆಲಸ ಕೊಡಬಹುದು ನಿರಂತರವಾಗಿ. ಮತ್ತೆ ಇತ್ತೀಚಿನ ಹವಾಗುಣದಿಂದ ಹೆಚ್ಚುಗಳಾಗಿ ಜೇನುಗಳ ನೊಣಗಳು ಸಾಯ್ತೇವೆ, ಅದ್ರ ನಾನು ಕೇಳಿದ್ದೇನೆ ವಿಚಾರಣೆ ಮಾಡಿದವಾಗ. ಸ್ವಲ್ಪ ಕಷ್ಟ ಇದೆ ಅದ್ರ ಬಗ್ಗೆ ಅಂತ ಹೇಳ್ತೇವೆ. ಕಷ್ಟನೂ ಇಲ್ಲ, ತೀರ ಸುಖನೂ ಇಲ್ಲ, ಎರಡೂ ಟೈಪು ಇದ್ದಾರೆ. ಅದರಿಂದ ಲಾಭ ಮಾಡೋರು ಇದ್ದಾರೆ, ಕ್ವಿಂಟಲ್ ಗಟ್ಟಲೆ 6-6 ಕ್ವಿಂಟಲ್ ಜೇನುತುಪ್ಪ ತೆಗೆಯೋರು ಇದ್ದಾರೆ, ಮತ್ತು 20 ಮಾಡಿದವರು ಇಲ್ಲ ಮುಂದಿನ ಸರಿ 100 ಮಾಡಬೇಕು ಅನ್ನೋರು ಇದ್ದಾರೆ. ಮತ್ತು ಒಂದೊಂದು ಟೈಮ್ ನಾವು ರೋಗ ರುಜಿನ ಅವೆಲ್ಲ ಬರ್ತಾ ಇರ್ತಾವೆ, ಮತ್ತು ಮಳೆ ಬರೆದಾಗ ಅವಕ್ಕೆ ಆಹಾರ ಕೊಡೋದು ಅದೆಲ್ಲನೂ ಇದು ಇದ್ದೇ ಇರುತ್ತೆ. ಆ ನಿಟ್ಟಿನೊಳಗೆ ಅದನ್ನೊಂದು ಸ್ವಲ್ಪ ಆಲೋಚನೆ ಮಾಡಿ. ಅಲ್ಲ, ಅದು ಮಾಡಬೇಕಂತ ಇದೆ ನಾನೀಗಾಗಲೇ. ಅದನ್ನು ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದರೆ ಯಾಕೋಸ್ಕರ ಮಾಡಬೇಕಂತ ಹೇಳಿದರೆ, ನಮ್ಮದು ತೋಟದ ಬೆಳೆಗಳು ಹೂ ಬೀಳುತ್ತೆ, ಪರಾಗಸ್ಪರ್ಶ ಆಗ್ತದೆ, ಅದರಿಂದ ಜೇನುನೊಣದಿಂದ ಪರಾಗಸ್ಪರ್ಶ ಆಗ್ತದೆ, ಬೆಳೆಗಳು ಹೆಚ್ಚು ಬರ್ತದೆ. ಅದೀಗ ಅಂದರೆ ನಾವು ಹಂತ ಬೈ ಬೈ ಒಂದು ಬೈ ಒಂದು ಮಾಡಬೇಕಾಗ್ತದೆ. ಈಗ ಇತ್ತೀಚೆಗೆ ನಂದು ಅಡಿಕೆ ಬೆಳೆ ಬರಲಿಕ್ಕೆ ಮಾಡಿ 3 ಆಯಿತು. ಈಗ ಅದರನ್ನು ಒಂದು ಹಂತಕ್ಕೆ ತಂದ ನಂತರ ಮತ್ತೆ ಬೇರೆ ಬೇರೆ ಇದು ಮಾಡಿ ಎಲ್ಲ ಒಟ್ಟಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ನಮ್ಮದು ಬಂಡವಾಳದ ಕಷ್ಟ ಇದೆಲ್ಲ ಕಷ್ಟ. ಮೆಲ್ಲಕ್ಕೆ ಮಾಡ್ಕೊಂತ ಹೋಗಿ, ಎಲ್ಲ ಒಮ್ಮೆಗೆ ಮೈ ಮೇಲೆ ಹಾಕೋದು ಅಲ್ವಾ? ಮನೆಯಲ್ಲಿ 10 ಜನ ಇದ್ದೀರಿ, ಆದರೂ ಆಳ್ಬೇಕಾ? 10 ಜನ ಅಂದರೆ ಸರ್, ನಾನು, ನನ್ನ ಹೆಂಡತಿ, ನಮ್ಮ ತಾಯಿಯವರು ಮಾತ್ರ ಕೃಷಿಯಲ್ಲಿ ತೊಡ್ಕೊಳ್ಳೋರು, ನನ್ನ ಮಕ್ಕಳು ಇಬ್ಬರು ಇದ್ದಾರೆ, ಇಬ್ಬರು ಸ್ಕೂಲಿಗೆ ಹೋಗುವಂಥದ್ದು. ನಮ್ಮದು ಒಂದು ತಮ್ಮ, ತಮ್ಮನಂತೆ ತಮ್ಮ ಪೊಲೀಸ್, ತಮ್ಮನಂತೆ ಟೀಚರು, ಮತ್ತೊಂದು ಕಿರಿಯ ತಮ್ಮ ಇದ್ದಾರೆ, ಇಬ್ಬರು ಎಂಜಿನಿಯರ್ ಅವರು. ಹಾಗಾಗಿ ಅವರು ಕೃಷಿಗೆ ಅವರು ಬರ್ತಾರೆ, ಇಲ್ಲ ಅಂದೇಳಲ್ಲ. ಅಂತ ರಜೆ ಇದ್ದ ಟೈಮಿಗೆ ನನ್ನ ಕೈ ಜೋಡಿಸ್ತಾರೆ ಕೆಲಸದಲ್ಲಿ. ಅವರು ಬಿಡುವಿದ್ದಾಗ ಬರ್ತಾರೆ. ಅವರಿಗೂ ಕೃಷಿಯಲ್ಲಿ ಭಾಳಷ್ಟು ಉತ್ತೇಜನ ಇದೆ, ಅವ್ರಿಗೆ ಭಾಳಷ್ಟು ಇಂಟ್ರೆಸ್ಟ್ ಇದೆ, ಖುಷಿ ಇದೆ. ಇಷ್ಟೆಲ್ಲ ಕೃಷಿ ತ್ಯಾಜ್ಯಗಳು ಸಿಗ್ತವೆ ನಿಮಗೆ, ಅಲ್ಲಿ ಬಂದಂತ ಗರಿಗಳು ಇರ್ಬೋದು, ಮೊಟ್ಟೆಗಳು ಇರ್ಬೋದು, ಕಸ ಕಡ್ಡಿ ಏನೆಲ್ಲಾನು ಇರುತ್ತೆ. ಆ ತ್ಯಾಜ್ಯಗಳನ್ನು ಗೊಬ್ಬರವನ್ನಾಗಿ ಮಾಡೋದು ಮಾಡ್ತೀರಿ? ನಾವು ತ್ಯಾಜ್ಯಗಳನ್ನು ಹೇಗೆ ಮಾಡ್ತೇವೆ ಅಂತ ಹೇಳಿದರೆ ಸರ್, ಅದು ಗೊಬ್ಬರ ಗುಂಡಿಗೆ ತಂದು ಹಾಕೋದಿಲ್ಲ, ಗೊಬ್ಬರ ಗುಂಡಿಗೆ ತಂದು ಹಾಕಿ ಗೊಬ್ಬರ ಮಾಡೋದಿಲ್ಲ. ಏನು ಮಾಡ್ತೇವೆ ಅಂದರೆ, ಇದು ಗಿಡಗಳ ಬುಡದಲ್ಲಿ ಹಾಕಿ ಅಲ್ಲೇ ಕಾಂಪೋಸ್ಟ್ ಆಗಿ ಅಲ್ಲೇ ಎರೆಹುಳು ರೆಡಿ ಆಗಬೇಕು ನ್ಯಾಚುರಲ್ ಆಗಿ. ನಾವು ಯಾವುದೇ ಎರೆಹುಳು ಘಟಕವನ್ನು ಮಾಡಿ ಅಲ್ಲಿಂದ ತೆಗೆದು ಹಾಕುವಂಥದ್ದು ಮಾಡುವಂಥದ್ದಲ್ಲ. ಗಿಡದ ಬುಡಕಲ್ಲಿ ಗೊಬ್ಬರ ಹಾಕಿ ಈ ಸಗಣಿ ನೀರನ್ನು ಕೊಟ್ಟಾವಾಗ ಅಲ್ಲಿ ಆ ಕಾಂಪೋಸ್ಟ್ ರೆಡಿ ಆಗ್ತದೆ, ಆ ಕಾಂಪೋಸ್ಟ್ನಲ್ಲಿ ಎರೆಹುಳುಗಳು ತಾನಾಗೇ ರೆಡಿ ಆಗ್ತವೆ ಸಾವಯವ. ಅದನ್ನು ಅದು ಮಾಡೋದ್ರಿಂದ ನಮ್ಮ ಗಿಡಗಳು ಆರೋಗ್ಯವಾಗಿರ್ತವೆ. ಗಿಡಗಳಿಗೆ ನಾವು ಯಾವುದೇ ರಾಸಾಯನಿಕವನ್ನು ಹೆಚ್ಚು ಸಿಂಪಡಣೆ ಮಾಡಿದವಾಗ ಅಲ್ಲಿ ನಮ್ಮದು ಬ್ಯಾಕ್ಟೀರಿಯಾಗಳು ಸತ್ತೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಥರ ಮಾಡ್ತೀವಿ ನಾವು, ಎಲ್ಲ ತ್ಯಾಜ್ಯವನ್ನು ಬುಡದಲ್ಲಿ ಹಾಕಿ ಮುಚ್ಚಿ ಮತ್ತು ನೀರು ಕೊಟ್ಟಾವಾಗ ನ್ಯಾಚುರಲಾಗಿ ಎರೆಹುಳುಗಳು ರೆಡಿ ಆಗ್ತದೆ. ಬುಡದಲ್ಲಿ ಹಾಕ್ಬೇಕಂದ್ರೆ ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕು, ಕಟ್ ಮಾಡಿ ಹಾಕ್ಬೇಕು, ಎಲ್ಲ ಕಟ್ ಮಾಡಿ ಹಾಕಿ. ಅಡಕೆ ಸೋಗೆ ಹೌದು, ತೆಂಗಿನ ಗರಿ ಹೌದು, ಇದನ್ನು ತೆಂಗಿನ ಚಿಪ್ಪು ಎಲ್ಲವನ್ನು ಕಟ್ ಮಾಡಿ ಹಾಕಬೇಕು. ಎಷ್ಟು ದಿನ ಬೇಕಾಗುತ್ತೆ ಕರಗಲಿಕ್ಕೆ? ಕರಗಲಿಕ್ಕೆ ಸಾಮಾನ್ಯವಾಗಿ ಒಂದು 6-8 ತಿಂಗಳು ಬೇಕು ಕರಗಲಿಕ್ಕೆ. ಅದು ಕರಗ್ತಾ ಇರ್ತವೆ, ಮತ್ತೆ ನೆಕ್ಸ್ಟ್ ಆಗ್ತೈತೆ, ಅಡುಗೆಂದು ಕರಗ್ತಾ ಹೋಗ್ತದೆ. ಮತ್ತೆ ಜಾಸ್ತಿ ನೀವು ಈ ರೀತಿ ಕರಗಲಾರದಂತ ತ್ಯಾಜ್ಯವನ್ನು ಹಾಕಿದ್ರಿ ಅಂತ ತಿಳ್ಕೊಳ್ರಿ, ಅದರೊಳಗೆ ಕಾರ್ಬನ್ ಜಾಸ್ತಿ ಇರುತ್ತೆ, ಮತ್ತೆ ನೈಟ್ರೋಜನ್ ಸರಿಯಾದ ಪ್ರಮಾಣದಲ್ಲಿ ನೀವು ಕೊಡಲಿಲ್ಲ ಅಂದ್ರೆ ನಿಮಗೆ ಬೆಳೆಗಳಿಗೆ ನೈಟ್ರೋಜನ್ ಸಿಗೋದಿಲ್ಲ. ಅದಕ್ಕಾಗಿ ಕರಗಿಸಿ ಹಾಕಬೇಕು. ಒಂದು ಅಲ್ಲೇ ಹಾಕೋದ್ರಿಂದ ಪರವಾಗಿಲ್ಲ, ಬಟ್ ಅದಕ್ಕೆ ಬೇಕಾದಂಥ ಈ ಸ್ಲರಿ ಅಂತೀವಲ್ಲ ಅದನ್ನು ಮತ್ತು ಗಂಜಲ ಹಾಕೋದು ಅಥವಾ ಸಗಣಿಯನ್ನು ರಾಡಿ ಮಾಡಿ ಹಾಕೋದು ಇಲ್ಲ ಜೀವಾಮೃತ ಹಾಕೋದು ಇಂಥವು ನಿರಂತರವಾಗಿ ಮಾಡ್ತಾ ಇರಬೇಕು. ಹೌದು, ಮಾಡ್ತಾ ಇರ್ತೀವಿ. ನಾವೇನು ಮಾಡ್ತೀವಿ ಅಂದರೆ ನಾವು ಕೊಟ್ಟಿಗೆಯನ್ನು ಸಿಮೆಂಟನ್ನು ಕೊಟ್ಟಿಗೆ ಮಾಡೋದು ಇರೋದ್ರಿಂದ ಸಗಣಿಯನ್ನ ಮಷಿನ್ ವಾಟರ್ ಸ್ಪ್ರೇಯರ್ ಮಷಿನ್ ಇಟ್ಕೊಂಡಿದ್ದೀವಿ. ಅದನ್ನು ತೆಗೆದು ಗೊಬ್ಬರ ಗುಂಡಿಗೆ ಅರ್ಧ ಹಾಕ್ತೀವಿ, ಅರ್ಧವನ್ನು ಅಲ್ಲಿ ಸ್ಪ್ರೇ ಮಾಡಿಬಿಡ್ತೀವಿ. ಸ್ಪ್ರೇ ಮಾಡಿ ತಗೊಂಡು ಟಾಕಿಯಲ್ಲಿ ಶೇಖರಣೆ ಆಗ್ತದೆ. ಆ ಶೇಖರಣೆ ಅದನ್ನು ಬಕೆಟ್ ಮುಖಾಂತರ ಹಾಕ್ತೇವೆ ನಾವು. ಸ್ಲರಿ ಮಾಡಿ ಹಾಕ್ತೀವಿ, ಅದರಲ್ಲಿ ರಾಡಿ ಮಾಡಿ ಹಾಕ್ತೀವಿ. ರಾಡಿ ಮಾಡಿ ಹಾಕಿದಾಗ ಅದು ಇದಾಗ್ತದೆ. ಅಲ್ಲಿ ಎರೆ ಹುಳುವಿನ ಗೊಬ್ಬರ ತಯಾರಾಗ್ತಾ ಇದೆ, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಗ್ತದೆ ಎರೆಹುಳುಗಳು ಯಾಕೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಕೈ ಹಾಕಿ ಬಗ್ಗೆ ನೋಡಿದಾಗ ಒಂದು 3 ಇಂಚ್ ಅಡಿಗೆ ಎರೆಹುಳುಗಳು ರೆಡಿ ಆಗ್ತಾ ಇರ್ತವೆ, ಬರ್ತವೆ. ಮತ್ತು ಮೇನ್ ಅಂತ ಹೇಳಿದ್ರೆ ಹೆಗ್ಗಣಗಳು ಇಲಿಗಳು ಅಡಿಕೆ ಗಿಡ ಅಥವಾ ತೆಂಗಿನ ಗಿಡದ ಬುಡದಲ್ಲಿ ಹೋಗ್ತೇವೆ ಅಂತ ಹೇಳಿದ್ರೆ ಹೊಟ್ಟೆ ತೆಗಿತೀವಿ ಅಂತ ಎರೆಹುಳ ಇದೆ ಅಂತ ಅರ್ಥ. ಎರೆಹುಳ ಇದ್ರೆ ಅದು ಹೇಗೆ? ಅದು ಎರೆಹುಳ ತಿನ್ನೋದಕ್ಕೋಸ್ಕರ ಗುಂಡಿ ತೆಗಿತೇವೆ. ಅದು ತೆಗೆಯೋದ್ರಿಂದ ನಮ್ಗೆ ಅನುಕೂಲನೇ, ಯಾಕೆಂದ್ರೆ ಗಾಳಿಗಳು ಪಾಸ್ ಆಗಿ ಅಲ್ಲಿ ನಮಗೆ ಇದು ಸಿಗ್ತದೆ, ಭೂಮಿ ಸಡಲಾಗ್ತದೆ. ಮತ್ತೆ ಅಲ್ಲಿ ಗಾಳಿ ಆಡೋದ್ರಿಂದ ಗೊಬ್ಬರಗಳು ಫಾಸ್ಟ್ ಕಂಪೋಸ್ಟ್ ಆಗ್ತವೆ. ಬೇರೆಗೂ ಗಾಳಿ ಬೇಕು. ಹೌದು, ಬೇಕು. ಆಹಾರ ಸಂಗ್ರಹಣೆ ಇದಕ್ಕೋಸ್ಕರ ಗಾಳಿ ಬೇಕು. ಮತ್ತೆ ನಿರಂತರವಾಗಿ ಜಾಸ್ತಿ ನೀರು ಕೊಟ್ಟೋದ್ರಿಂದಲೂ ಆಹಾರ ಉತ್ಪಾದನೆಗೆ ಸಮಸ್ಯೆ ಆಗ್ತದೆ ಗಿಡಗಳಿಗೆ. ಎಷ್ಟು ಸಮ ಪ್ರಮಾಣದಲ್ಲಿ ಕೊಡಬೇಕು ಹೆಂಗ್ ಗೊತ್ತಾಗುತ್ತೆ? ಸಮ ಪ್ರಮಾಣ ಅಂತ ಹೇಳಿದ್ರೆ ಭೂಮಿಯಲ್ಲಿ ನೀರು ನಿಲ್ಲಬಾರದು. ಭೂಮಿಯಲ್ಲಿ ನೀರು ನಿಂತವಾಗ ಅದೊಂಥರ ರಾಡಿಯಾಗಿ ಮೇಲುಗಡೆ ಕೆಸರಾಗಿ ನಿಂತ್ಕೊಬಿಡ್ತದೆ, ನೀರು ಇಂಗೋದಿಲ್ಲ. ಸರಿಯಾದ ಇದಂದ್ರೆ ಹೊದಿಕೆ ಇರಬೇಕು ಭೂಮಿಗೆ. ಮತ್ತೆ ಅಂದ್ರೆ ನಾವು ಕಡಿಮೆ ಪ್ರಮಾಣದ ನೀರು ಬಿಟ್ಟಾಗ ಆವಿಯಾಗಿ ಹೋಗಬಾರದು, ಆ ರೀತಿಯಾಗಿರ್ಬೇಕು. ಅಂದ್ರೆ ಹದವಾಗಿರ್ಬೇಕು. ಹದವಾಗಿರ್ಬೇಕು. ಮತ್ತೆ ನಾವು ಕೊಟ್ಟಂತ ನೀರು ಇದೆಯಲ್ಲ ಅದು ತೇವಾಂಶ ಕೊಡಬೇಕು ಅಷ್ಟೇ. ನೀರು ನಿಲ್ಲುವಂಗಾಗಬಾರ್ದು, ಹರಿದು ಹೋಗುವಂಗಾಗಬಾರ್ದು, ಇಂಗುವಂಗಾಗಬಾರ್ದು. ಹಿಂಗ ಬೇಕು ಭೂಮಿಯಲ್ಲಿ, ಹಿಂಗ ಬೇಕು. ಹರಿದು ಹೋಗಬಾರ್ದು. ಹರಿದು ಹೋದ್ರೆ ನಮ್ಮ ಭೂಮಿಯಲ್ಲಿರುವ ಸಾರ್ವಜನಿಕ ಎಲ್ಲ ನಮ್ದು ಕಾಂಪೋಸ್ಟ್ ಎಲ್ಲ ವೇಸ್ಟ್ ಆದಂಗೆ. ಅಂದ್ರೆ ಒಂದು 8-10 ಇಂಚ್ ತನಕ ಪೂರ್ತಿ ನೆನೆಯಲ್ಲ, ಒಂದು 2-3 ಅಡಿ ಎಲ್ಲ ನೆನೀತದೆ. ಕೆಳಗೆ ಇದ್ದೇ ಇರುತ್ತೆ ನೀರು, ತೇವಾಂಶ ಇದ್ದೇ ಇರುತ್ತೆ 2 ಅಡಿ ಕೆಳಗೆ. ತೇವಾಂಶ ಇದ್ದಿರುತ್ತೆ, ಆದ್ರೆ ಅಲ್ಲಿ ತೇವಾಂಶಕ್ಕೂ ಮೇಲ್ಗಡೆ ತೇವಾಂಶಕ್ಕೂ ಬೇರೆ ಇರುತ್ತೆ. ಮೇಲ್ಗಡೆ ತೇವಾಂಶ ಜಾಸ್ತಿ ಇರುತ್ತೆ, ಯಾಕಂದ್ರೆ ಕಾಂಪೋಸ್ಟ್ ಗೊಬ್ಬರಗಳು ರೆಡಿ ಆಗಿರ್ತದೆ ಮೇಲ್ಗಡೆ, ಒಂದು 7-8 ಇಂಚ್ ಅಡಿಯಲ್ಲಿ. ಅದರ ಅಡಿಯಲ್ಲಿ ಮಣ್ಣಿರುತ್ತೆ, ಮಣ್ಣು ಅಂದ್ರೆ ಸ್ವಲ್ಪ ಬೆಂಡೆ ಟೈಪ್ ಮಣ್ಣು ಇರುತ್ತೆ. ಅಂದ್ರೆ ಅದು ಗೊಬ್ಬರದ ಅಂಶವನ್ನೆಲ್ಲ ಗಿಡಗಳು ತಿಂದಿರ್ತವೆ. ಮುಂದಿನ ಯೋಜನೆ ಏನು? ಮುಂದಿನ ಯೋಜನೆ ನಮ್ದಿಲ್ಲಿ ಸಾವಯವ ಕೃಷಿಯಾಗಿ ಅದರಲ್ಲಿ ಸ್ವಲ್ಪ ಮತ್ತು ಹೆಚ್ಚಿನ ಇದು ಮಾಡ್ಬೇಕನ್ನೋದಿದೆ. ಎರೆಹುಳ ಘಟಕ ಮಾಡಬೇಕು ಎಕ್ಸ್ಟ್ರಾ. ಮತ್ತೆ ಇನ್ನೂ ಹೆಚ್ಚಿನದನ್ನು ಹೇಳಿದ್ರೆ ಲಾಭದಾಯಕ ಕೃಷಿಯನ್ನು ಮಾಡ್ಬೇಕನ್ನೋದಿದೆ. ಮತ್ತೆ ಒಂದು 6-8 ಜನಕ್ಕೆ ಕೆಲಸ ಕೊಡ್ಬೇಕನ್ನೋದಿದೆ ಬಡವರಿಗೆ. ಯಾರಿಗೆ ಕೆಲಸದ ಅವಶ್ಯಕತೆ ಇದೆ ಅವರಿಗೆ ಕೆಲಸ ಕೊಡ್ಬೇಕನ್ನೋದಿದೆ. ಅಂದ್ರೆ ಆದಾಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಇರುವಂತಹ ನಾವು ಏನೇ ಕೃಷಿ ಉತ್ಪನ್ನ ತೋಟಗಾರಿಕೆ ಉತ್ಪನ್ನ ಇವೆಲ್ಲ ಇದಾವಲ್ಲ, ಏನು ಸಾಧ್ಯನೋ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯ ಆದರೆ ಮೌಲ್ಯವರ್ಧನೆ ಮಾಡೋದು. ಮಾರಾಟವನ್ನು ನಾವೇ ಮಾಡೋದು, ಮಾರಾಟವನ್ನು ನಾವೇ ಮಾಡ್ತೀವಿ. ಮಾರಾಟವನ್ನು ನಾವು ಬೇರೆಯವರಿಗೆ ನಾವೇ ಕೊಡ್ತೀವಿ ಮಾರಾಟ. ಅಂದರೆ ನಮ್ಮ ಬೆಲೆ ಬಂದು ಎಲ್ಲಿ ನಮಗೆ ಯೋಗ್ಯವಾದ ಬೆಲೆ ಸಿಗ್ತೇವೆ ಅಲ್ಲಿ ಕೊಡ್ತೀವಿ ನಾವು. ಹೆಂಗ್ ಗೊತ್ತಾಗುತ್ತೆ ನಿಮಗೆ ಯೋಗ್ಯವಾದ ಬೆಲೆ? ನಮಗೆ ಬೆಲೆ ಅಂತೇಳಿ ಸಾಮಾನ್ಯವಾಗಿ ಈಗ ಕೆಲವೊಂದಿಷ್ಟು ಲೋಕಲಲ್ಲಿ ತಗೊಳ್ತಾರೆ, ಅರ್ಧ ರೇಟಿಗೆ ತಗೊಳ್ತಾರೆ. ಈಗ ಲೋಕಲಲ್ಲಿ ಮಾರಾಟದವರು ಬರ್ತಾರೆ, ಅಲ್ಲಿ ನಮ್ದು ಕೆಜಿಗೆ 15 ರೂಪಾಯಿನೆಲ್ಲ ತಗೊಳ್ತಾರೆ. ನಾವು ಅಂಕೋಲಕ್ಕೆ ತಂದು ಅಥವಾ ನಮ್ದು ಹಳ್ಳಿಗೆ ಹಳ್ಳಿಯಿಂದ ಪೇಟೆಗೆ ತಂದು ಮಾರಿದ್ರೆ ನಮಗೆ 30 ರೂಪಾಯಿ ಕೊಡ್ತಾರೆ ಕೆಜಿ. ಅದು ನಮ್ಗೆ ಲಾಭ ಆಗ್ತದೆ. ಅಲ್ಲಿ ಮನೆಗೆ ಬಂದವ್ರ ಹತ್ರ ಏಜೆನ್ಸಿಗಳಿಗೆ ನಾವು ಕೊಡೋದಿಲ್ಲ. ನೀವು ಮಾರ್ಕೆಟಲ್ಲಿ ಹೋಗಿ ಕುಂತು ಮಾರೋದು? ಕುಂತು ಮಾರೋದಿಲ್ಲ, ಮಾರ್ಕೆಟಲ್ಲಿ ಹೋಗಿ ಯಾರು ಮಾರಾಟ ಮಾಡ್ತಾರೆ ಅಂಗಡಿಗಳಿಗೆ ಡೈರೆಕ್ಟ್ ಕೊಟ್ಬಿಡ್ತೇವೆ. ಅವ್ರು ನೀವು 30 ರೂಪಾಯಿನೂ ಕೊಡ್ತಾರೆ? ಕೊಡ್ತಾರೆ. ಅವರಿಗೆ ಸಾಮಾನ್ಯವಾಗಿ 30 ರೂಪಾಯಿ ಇರುತ್ತೆ. ಲೋಕಲಲ್ಲಿ ನಮ್ದು ಒಬ್ಬರು ಏಜೆಂಟ್ ಏನಿರ್ತಾರಲ್ಲ ಅವ್ರು ನಮಗೆ 1 ಕೆಜಿ ಮೇಲೆ 10 ರೂಪಾಯಿ ಲಾಭ ಅವ್ರು ತಗೊಳ್ತಾರೆ. ನಾವು 1 ವರ್ಷ ಬೆಳೆದು 1 ವರ್ಷ ನಾವು ಹಣವನ್ನು ಇನ್ವೆಸ್ಟ್ ಮಾಡಿ ಕಟಾವು ಮಾಡಿ ಅದು ಸಾಗಣೆ ಮಾಡೋದು ಮನೆಯಲ್ಲಿ ತಂದು ಇಟ್ಟಾವಾಗ ಅವ್ರು ತಗೊಂಡು ಹೋಗ್ಲಿಕ್ಕೆ ಬಂದವರಿಗೆ ಒಂದು ದಿನಕ್ಕೆ ಅವರಿಗೆ 10 ರೂಪಾಯಿ ಸಿಗುತ್ತೆ ಕೆಜಿಗೆ. ನಮಗೆ ಬೆಳೆದವರಿಗೆ 15 ರೂಪಾಯಿ ಸಿಗುತ್ತೆ ಮನೆಯಲ್ಲಿ ಕೊಟ್ಟರೆ. ನಾವು ಅಲ್ಲಿ ತಗೊಂಡು ಕೊಟ್ಟರೆ ನಮಗೆ ಜಾಸ್ತಿ ಸಿಗುತ್ತೆ, 25-30 ರೂಪಾಯಿ ಸಿಗುತ್ತೆ. ತಗೊಂಡು ಹೋಗಿ ಬರೋದು ಖರ್ಚು ಅಲ್ಲೇ ಬರೋದು ಖರ್ಚು ಅಂತ ಹೇಳಿದ್ರೆ ನಾವು 15 ದಿವಸಕ್ಕೆ ಒಂದ್ಸಲ ನಮ್ದು ಸಾಮಗ್ರಿ ಆಹಾರ ಸಾಮಗ್ರಿಗಳು ಅಥವಾ ಮೂಲ ವಸ್ತುಗಳನ್ನು ತರ್ಲಿಕ್ಕೆ ನಾವು ಪೇಟೆಗೆ ಹೋಗ್ತೇವೆ. ಹೋಗುವಾಗ ನಾವು ತಗೊಂಡು ಹೋಗುದು ನಮ್ದು ವೆಹಿಕಲ್ ಓನ್ ವೆಹಿಕಲ್ ಇದೆ ಅದ್ರಲ್ಲಿ ತಗೊಂಡು. ಇದೊಂದು ದೊಡ್ಡ ಪ್ರಶ್ನೆ ರೈತರಿಗೆ. ಆಕ್ಚುಲಿ ಏನಂತಾರೆ ಅಂದ್ರೆ ನಮ್ಗೆ ಅಲ್ಲಿ ಹೋಗಿ ಕುಂತು ಅಂದ್ರೆ ಇಲ್ಲಿ ಹೊಲದ ಕೆಲಸ ನಿಂತು ಬಿಡ್ತಾವು, ಅಲ್ಲಿ 500 ರೂಪಾಯಿ ಉಳಿಸಕ್ಕೆ ಹೋಗಿ ಇಲ್ಲ 500 ರೂಪಾಯಿದ್ದು ಲಾಸ್ ಆಗುತ್ತೆ ಹಿಂಗೆಲ್ಲ ಅಂತ ಹೇಳ್ತಾರೆ. ಹೇಗೆ ನಿರ್ವಹಿಸೋದನ್ನು ಅಂದರೆ ನಾವು ಅಲ್ಲಿ ಮಾರಾಟ ಮಾಡೋದು, ಕುಂತು ಮಾರಾಟ ಮಾಡೋದಿಲ್ಲ, ಡೈರೆಕ್ಟ್ ನೇರವಾಗಿ ಮಾರುವವರಿಗೆ ಕೊಟ್ಟುಬಿಡೋದು. ಕುಂತು ಮಾರಲಿಕ್ಕೆ ಹೋದರೆ ನಮಗೆ ರೈತರ ಹತ್ರ ಕುತ್ಕೊಳ್ಳುವಷ್ಟು ಸಹನೆ ಇರೋದಿಲ್ಲ ಕುಂತು ಮಾರುವಷ್ಟು. ಪೇಟೆಯಲ್ಲಿ, ಪೇಟೆಗೆ ವಾತಾವರಣಕ್ಕೂ ನಮ್ಮ ಹಳ್ಳಿಯ ವಾತಾವರಣಕ್ಕೂ ಭಾಳ ಜಗಜಾಂತರ ಇದೆ. ನಮ್ಮ ಹಳ್ಳಿಯಲ್ಲಿ ಉಳಿದವರಿಗೆ, ತೋಟದಲ್ಲಿ ಉಳಿದವರಿಗೆ ಪೇಟೆಯಲ್ಲಿ ನಮಗೆ ಅಷ್ಟೊತ್ತು ಕುತ್ಕೊಳ್ಳಿಕ್ಕೆ ಆಗೋದು, ಕಷ್ಟ ಆಗ್ತದೆ. ಸರಿ, ಈಗ ನೀವು 15 ರೂಪಾಯಿದ್ದನ್ನು ಅಲ್ಲಿ ಹೋಗಿ ಮಾರಾಟ ಮಾಡಿದರೆ 30 ರೂಪಾಯಿ ಆಗುತ್ತೆ ಅಂತ ಹೇಳಿ, ಅವರು ಗ್ರಾಹಕರಿಗೆ ಹೆಂಗೆ ಮಾರ್ತಾರೆ? ಅವ್ರು 40 ರೂಪಾಯಿ ಮಾರ್ತಾರೆ. ನಾವು ಹಣ್ಣು ಮಾಡಿ 40 ರೂಪಾಯಿ ಮಾರ್ತಾರೆ. 2-3 ದಿವಸ ಅವ್ರು ಹಣ್ಣೆ ಮಾಡಿ 40 ರೂಪಾಯಿ ಮಾರ್ತಾರೆ. ಮತ್ತೆ ಅವ್ರಿಗೂ ಕೂಲಿ ಬೀಳ್ಬೇಕಲ್ಲ? ಹೌದು, ಅವರಿಗೂ ಸಿಗ್ಲೇಬೇಕಲ್ಲ. ನಾವು ಈಗ ಒಬ್ಬರನ್ನ ಏಜೆಂಟ್ರನ್ನ ತಪ್ಪಿಸಿ ಡೈರೆಕ್ಟ್ ನೇರವಾಗಿ ಕೊಟ್ಟಂಗಾಯ್ತು ಅಷ್ಟೆ. ಈಗ 3 ಜನರಿಗೆ ಹೋದಾವಾಗ 3 ಜನಕ್ಕೆ ಹಂಚು ಹೋಗುವಂಥದ್ದು, ಇಬ್ಬರಲ್ಲಿ ಹಂಚು ಇದಾಗ. ನಿಮ್ಮದು ಮಾಲ್ ಕಡಿಮೆ ಇತ್ತು, ಅಲ್ಲಿಗೆ ಸಾಕ್ಸು ವೆಚ್ಚ ಸುಮ್ಮನೆ ಜಾಸ್ತಿ ಬರುತ್ತೆ ಅಂತ ಅಂದಾಗ ನಿಮ್ಮಂಥ ಇನ್ನೊಬ್ಬರು ರೈತರು ಯಾರು ಇದ್ರೆ ಜೊತೆಗೂಡಿ ಇಬ್ಬರು ಕೂಡ ಸಾಕ್ಸೋಣ ಮಾಡ್ತೀವಿ. ಈಗ ನಮ್ಮದು ಹೋಗುವಾಗ 1.5 ಕ್ವಿಂಟಲ್ ಬಾಳೆಕಾಯಿ ಇಲ್ಲ, ನಾವು 1.5 ಕ್ವಿಂಟಲ್ 2 ಕ್ವಿಂಟಲ್ ಹಾಕೊಂಡು ಹೋಗ್ತೀವಿ. ನಮ್ಮದು ಜೀಪ್ನಲ್ಲಿ ಅಥವಾ ಕಾರಲ್ಲಿ ಹಿಂದ್ಗಡೆ ಡಿಕ್ಕಿಯಲ್ಲಿ ಹಾಕೊಂಡು ಹೋಗ್ತೀವಿ. ನಮ್ದಿಲ್ಲ ಅಂತೇಳಿ ಬೇರೆಯವರು ನಮಗೆ ಕೊಡ್ತಾರೆ, ನಮ್ದಿದೆ ಸ್ವಲ್ಪ ತಗೊಂಡು ಹೋಗಿ ಕೊಡು ಅಂತೇಳಿ, ಅವಾಗ ನಾವು ತಗೊಂಡು ಹೋಗ್ತೇವೆ. ಅಂದರೆ ಒಬ್ಬರು ರೈತರು ಊರಿಂದ ಹೊರಗಡೆ ಹೋಗ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ ಸಾಮಾನ್ಯವಾಗಿ, ನಾವು ಒಬ್ಬರಿಂದ ಒಬ್ಬರು ಹಿಂಗೆ ಸಂಪರ್ಕ ಇರುವುದರಿಂದ ಅವ್ರ ಸಾಮಾನು ನಾವು ತರ್ತೀವಿ, ಅವ್ರು ಹೋದಾವಾಗ ನಮ್ಮದನ್ನು ಕಳಿಸ್ಕೊಡ್ತೀವಿ. ಆ ಥರ ಹಳ್ಳಿಯಲ್ಲಿ ಹೊಂದಾಣಿಕೆ ಇದೆ, ಸಹಕಾರ ಇದೆ. ಮತ್ತು ಕೆಲಸದಲ್ಲೂ ಹಂಗೆ, ನಮ್ಮ ಕೆಲಸ ಇದ್ದಾವಾಗ ಅವ್ರು ಬರ್ತಾರೆ, ಅವ್ರ ಕೆಲಸಕ್ಕೆ ನಾವು ಹೋಗ್ತೀವಿ. ಈಗ ಉದಾಹರಣೆಗೆ ಕಬ್ಬಿನ ಗಾಣ ಬಂದಿದೆ ಅಂತೇಳಿ, ಕಬ್ಬನ್ನು ಬೆಲ್ಲ ಮಾಡುವ ಟೈಮಿಗೆ ಅವಾಗ ಕೂಲಿ ಆಳುಗಳು ಜಾಸ್ತಿ ಬೇಕಾಗ್ತದೆ. ನಮ್ಮನೆಯಲ್ಲೇ 3-4 ಜನ ಸೇರಿ ಮಾಡೋದಕ್ಕಿಂತ ಅವ್ರು 3 ಜನ ಬರ್ತಾರೆ, 6 ಜನ ಸೇರಿ ಮಾಡ್ತೇವೆ, ಅವ್ರದ್ದು ಮಾಡುವಾಗ ನಾವು ಹೋಗ್ತೀವಿ. ಹಿಂಗಾಗಿ ಹಾಗಾಗಿ ನಮ್ದು ಸಂಬಂಧಗಳು ಚೆನ್ನಾಗಿರ್ತವೆ. ಜಾತಿ ಯಾವುದೇ ಇರಲಿ ಅದು ಸಂಬಂಧ ಇಲ್ಲ, ನಮ್ಮ ಹಳ್ಳಿಯಲ್ಲಿ ಜಾತಿಗೆ ಸಂಬಂಧ ಇಲ್ಲ, ಮಾನವೀಯತೆ. ರಾಘವೇಂದ್ರ, ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ, ಇದು ಈ ನಿರ್ಧಾರ ನನ್ನ ಜೀವನ ಬದಲಾಯಿಸ್ತು ಅಂತ, ಯಾವ ನಿರ್ಧಾರ ಅದು? ನಾ ಈ ಜೀವನ ನನ್ನ ನಿರ್ಧಾರ ಅಂತೇಳಿ, ನಂದು ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಎರಡು ಅಲ್ಲಿ ಸೇರ್ಕೊಂಡಿದ್ದು, ಎರಡು ನನ್ನ ಮದುವೆ ಆದ ಹೆಣ್ಣು ಮಗಳು ಕೃಷಿ ಕುಟುಂಬದಿಂದ ಬಂದವಳು. ನಮ್ಮನೆಯವರಿಂದ ಅಂತ ಹೇಳಿದ್ರೆ, ನಾನು ಮಾವನ ಮನೆಗೆ ಹೋದವ ನಮ್ಮ ಮನೆಯಲ್ಲಿ ಬೋಳ ಆಗಿರ್ತಿತ್ತು ಜಾಗ, ಬಿಸಿಲುಗಳು ಜಾಸ್ತಿ ಇರ್ತಾ ಇದ್ದು. ನಮ್ಮ ಮಾವನ ಮನೆಗೆ ಹೋದ್ರೆ ತಂಪು ವಾತಾವರಣ ಇರ್ತಿತ್ತು, ಮತ್ತೆ ನಿರಂತರವಾಗಿ ಕೆಲಸದ ಜನ ಬರ್ತಿದ್ರು, ಮಾತಾಡ್ಲಿಕ್ಕೆ ಟೈಮ್ ಪಾಸ್ ಆಗ್ತಿತ್ತು. ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಿದ್ವಿ, ಕುತ್ಕೊಂಡು ಮಾತಾಡೋದಲ್ಲ, ಕೆಲಸ ಮಾಡುವಾಗ ಒಂಥರ ಮಾತಾಡುವಂಥದ್ದು, ಹಾಸ್ಯ ಮಾಡುವಂಥದ್ದು, ಅದು ಕಷ್ಟನೂ ಗೊತ್ತಾಗ್ತಾ ಇರಲಿಲ್ಲ. ಈಗ ನಮ್ಮ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಮಾಡಬೇಕಮ್ಮ ನಂಗೆ ಅನಿಸ್ತು. ಹಾಗಾಗಿ ನಿಮ್ಮ ಮನೆಯವರಿಗೂ ಹೊಲದಲ್ಲಿ ದುಡಿಯೋಕ್ಕೆ ಖುಷಿ ಆಗುತ್ತೆ. ನಮ್ಮನೆಯವ್ರು ನನ್ನಷ್ಟೇ ದುಡಿತಾರೆ, ಮತ್ತು ಅವ್ರಿಗೆ ಭಾಳ ಇದಿದೆ ಕೆಲಸ ಮಾಡೋದ್ರಲ್ಲಿ, ಭಾಳ ಹುಮ್ಮಸ್ಸಿದೆ. ನಮ್ಮ ಮಕ್ಕಳು ದುಡಿತಾರೆ, ಎಲ್ಲರೂ ದುಡಿತಾರೆ ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ. ಎಲ್ಲರೂ ಕೆಲಸ ಮಾಡ್ತಾರೆ, ನಮ್ಮ ತಾಯಿಯವರು ಕೆಲಸ, ನಮ್ಮ ತಾಯಿಯವರಿಗೆ 65 ವರ್ಷ ಅವರು ಕೆಲಸ ಮಾಡ್ತಾರೆ. ನಿರಂತರವಾಗಿ ಬಾಳೆ ಕೊನೆ ಕಡ್ಕೊಂಡು ಬರುವಂಥದ್ದು, ತೋಟ ನೋಡುವಂಥದ್ದು ಅದು ಮಾಡ್ತಾರೆ. ಅದು ಖುಷಿ ಕೊಡೋ ಕೆಲಸ. ನಾವು ಹೌದು ಖುಷಿ ಕೊಡುವ ಕೆಲಸ. ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀವಿ ಅಲ್ಲ, 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಕೆಲಸ. ಒಳ್ಳೆಯದು. ರಾಘವೇಂದ್ರ ನಾಯ್ಕ್, ಒಬ್ಬ ಯುವಕರಾಗಿ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಅದರ ಕಷ್ಟ ಸುಖ ಅನುಭವ ಎಲ್ಲವನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್. ಕೃಷಿ ಯಂತ್ರಧಾರೆ ಈ ವಿಷಯವಾಗಿ ಅಂಕೋಲಾ ತಾಲೂಕಿನ ರಾಘವೇಂದ್ರ ಎಸ್ ಬಳಲೆ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಾವಿನ ಕಸಿ ಕುರಿತು ಹಳಿಯಾಳದ ಶ್ರೀಧರ ಮಾರುತಿ ಮುನ್ವಳ್ಳಿ ತೇರ್ಗಾಂವ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ